ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗ ಅಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:25. ಆತ್ಮೀಯ ಕೇಳು ಬಂದವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯರಿದ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೊಟ್ಟಿಗೆಯಲ್ಲಿ ವೈಜ್ಞಾನಿಕ ಕುರಿ ಮತ್ತು ಮೇಕೆ ಸಾಕಾಣಿಕೆ, ಈ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಕೆಸಿ ವೀರಣ್ಣ ಅವರೊಡನೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಒಂದು ಉತ್ತಮವಾದ ಲಾಭದಾಯಕ ಉಪಕಸಬು, ಜೊತೆಗೆ ಬಹಳಷ್ಟು ಜನ ರೈತರು ಇದನ್ನ ಪ್ರಮುಖ ಕಸಬಾಗಿನೂ ಸಹ ನಿರ್ವಹಣೆ ಮಾಡ್ತಾ ಇದ್ದಾರೆ, ಅತ್ಯಂತ ಲಾಭದಾಯಕವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇದರಲ್ಲಿ ಈ ಕೊಟ್ಟಿಗೆಯಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಹೇಗೆ ಮಾಡೋದು, ಅಲ್ಲಿ ಬರುವಂತಹ ಸಮಸ್ಯೆಗಳೇನು, ವೈಜ್ಞಾನಿಕವಾಗಿ ನಾವು ಹೇಗೆ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣಂತೆ. ಈ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಕೆಸಿ ವೀರಣ್ಣ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಮೊದಲಿಗೆ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮಾಡಬಹುದೇ ಅಂತೇಳಿ, ಈಗ ಸಣ್ಣ ರೈತರು ಅಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ, ಆದ್ರೆ ವೈಜ್ಞಾನಿಕವಾಗಿ ಅದನ್ನು ಹೇಗೆ ಮಾಡಬಹುದೇ ಅಂತ? ಖಂಡಿತ ಮಾಡಬಹುದು. ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕುರಿ ಮತ್ತು ಮೇಕೆ ಸಾಕಾಣಿಕೆ ಒಂದು ಉದ್ಯಮವಾಗಿ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ, ನಮ್ಮ ಕುರಿ ಮತ್ತು ಮೇಕೆ ಮಾಂಸಗಳಿಗೆ ಇರತಕ್ಕಂತ ಬೇಡಿಕೆ. ನಾವು ಜಾಗತಿಕ ಮಟ್ಟದಲ್ಲಿ, ನಮ್ಮ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದ್ರೆ ಪ್ರತಿ ವರ್ಷ 8% ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ರೈತರ ಜೊತೆಗೆ ಸಾಕಷ್ಟು ಜನ ಉದ್ಯಮಶೀಲರು ಅಂತ ಹೇಳ್ತೀವಿ ನಾವು, ಅವರು ಈ ಒಂದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಕಡೆಗೆ ಮುಖ ಮಾಡಿಬಿಟ್ಟು ಸಾಕಾಣಿಕೆ ಕಡೆಗೆ ಮುಂದೆ ಬರ್ತಾ ಇದ್ದಾರೆ. ಸೊ ಈಗ ಬಂದಾಗ ಅವ್ರಿಗೇನಾಗ್ತಾ ಇದೆ ಅಂದ್ರೆ, ಸಾಕಷ್ಟು ಕೂಲಿ ಆಳುಗಳ ಸಮಸ್ಯೆ. ನಮ್ಮ ಪೂರ್ವಜರ ಪದ್ಧತಿಯಂತೆ ಕುರಿ ಮೇಕೆಗಳನ್ನ ಹೊರಗಡೆ ಬಿಟ್ಟು ಹುಲ್ಲುಗಾವಲುಗಳಲ್ಲಿ ಮೇಯಿಸಿ ಸಾಕ್ತಕ್ಕಂಥ ಪದ್ಧತಿ ರೂಢಿಯಲ್ಲಿತ್ತು. ಸೊ ಆದ್ರೆ ಈ ಕೂಲಿ ಆಳುಗಳ ಸಮಸ್ಯೆ ಮತ್ತೆ ಮಳೆಯ ಅಭಾವದಿಂದ ಹುಲ್ಲುಗಾವಲುಗಳಲ್ಲಿ ಮೇವು ದೊರಕದೇ ಇರೋದು. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಸ್ವಲ್ಪ, ನಾವು ಕೊಟ್ಟಿಗೆ ಪದ್ಧತಿಯಲ್ಲಿ ಯಾವ ರೀತಿ ಹಸುಗಳನ್ನ ಸಾಕ್ತೀವೋ ಅದೇ ರೀತಿ ಕುರಿ ಮೇಕೆಗಳನ್ನು ಸಾಕಬಹುದು ಅಂತಕ್ಕಂತ ಒಂದು ಯೋಚನೆ ಮಾಡಿದಾಗ, ಸೊ ಈ ನಿಟ್ಟಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಕುರಿ ಮತ್ತು ಕೊಟ್ಟಿಗೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಕುರಿ ಮತ್ತು ಮೇಕೆಗಳನ್ನ ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕಬಹುದು. ಸರ್, ತಾವ್ ಹೇಳ್ದಂಗೆ ಈಗ ಸ್ವಲ್ಪ ಪ್ರಮಾಣದಲ್ಲಿದ್ರೆ ಏನೋ ರೈತರು ತಮ್ಮ ಮಟ್ಟದಲ್ಲೇನೆಯ ಒಂದು ಸಣ್ಣ ಕೊಟ್ಟಿಗೆ ಮಾಡಿಕೊಂಡು ಅದಕ್ಕೆ ಹೇಗೋ ನಿರ್ವಹಣೆ ಮಾಡಿಕೊಂಡು ಹೋಗ್ತಾರೆ, ಆದ್ರೆ ನಾವು ಅದನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಉದ್ಯಮವನ್ನಾಗಿ ಮಾಡಬೇಕು ಅಂತೇಳಿ ಅಂತಂದಾಗ ಆ ಕೊಟ್ಟಿಗೆ ಹೇಗಿರ್ಬೇಕು ಮತ್ತೆ ಯಾವ ತಳಿಯನ್ನ ನಾವು ಪ್ರಮುಖವಾಗಿ ಆಯ್ಕೆ ಮಾಡಿಕೊಳ್ಬೇಕು, ಈ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡಿ. ಈಗ ಸಾಮಾನ್ಯವಾಗಿ ನಾವು ಕುರಿ ಮತ್ತು ಮೇಕೆಗಳನ್ನ ಸಣ್ಣ ದೊಡ್ಡ ಪ್ರಮಾಣದಲ್ಲಿ ಉದ್ಯಮದ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಒಂದು ಕೊಟ್ಟಿಗೆ ನಾವು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಕೊಟ್ಟಿಗೆಯನ್ನ ನಿರ್ಮಾಣ ಮಾಡಬೇಕಾದ್ರೆ ಕುರಿ ಮತ್ತು ಮೇಕೆಗಳಿಗೆ ಎಷ್ಟು ಜಾಗ ಬೇಕು ಅಂತಕ್ಕಂಥದ್ದು ಮುಖ್ಯ. ಪ್ರತಿ ಒಂದು ಕುರಿ ಮೇಕೆಗೆ ಸುಮಾರು 10 ಚದರ ಜಾಗ ಬೇಕಾಗುತ್ತೆ. ಸೊ ಇದರ ಹೊರಗಡೆ ಸುತ್ತಾಡ್ಲಿಕ್ಕೆ ನಾವು ಒಂದು ಬೇಲಿ ಹಾಕಿ ಅಲ್ಲೇ ಒಂದು 10-20 ಚದರ ಅಡಿ ಜಾಗ ಕೊಟ್ಟರೆ ಬಹಳ ಒಳ್ಳೆಯದು. ಈಗ ಕುರಿ ಮೇಕೆಯ ಕೊಟ್ಟಿಗೆ ನಿರ್ಮಾಣ ಮಾಡುವಾಗ ಸಾಮಾನ್ಯವಾಗಿ ನಾವು ಯಾವಾಗಲೂ ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿ ಕೊಟ್ಟಿಗೆಯನ್ನ ನಿರ್ಮಾಣ ಮಾಡಬೇಕು. ಮತ್ತೆ ಕೊಟ್ಟಿಗೆಯ ಅಗಲ ಬಂದ್ಬಿಟ್ಟು ಸಾಮಾನ್ಯವಾಗಿ 30 ಅಡಿ ಮೀರಿದ ಹಾಗೆ ಈ ಕೊಟ್ಟಿಗೆಯನ್ನ ನಿರ್ಮಾಣ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಹೆಚ್ಚು ಖರ್ಚು ಮಾಡಬಾರದು. ಮತ್ತೆ ಕೊಟ್ಟಿಗೆ ಅಂದ ತಕ್ಷಣ ನಮ್ಮ ರೈತರು ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಟೋದು, ಅದಕ್ಕೇನೆ ಸಾಲ ತಂದು ಹಣ ಸುರಿಯೋದು, ಕೈ ಸುಟ್ಕೊಂಡು ತಂದ್ಬಿಡ್ತಾರೆ ಈ ನಿಟ್ಟಿನಲ್ಲಿ. ಅದಕ್ಕೋಸ್ಕರ ಕಡಿಮೆ ಖರ್ಚಿನಲ್ಲಿ ಅವರಲ್ಲಿ ಏನ್ ಸಿಗುತ್ತೋ ಅದು, ಈಗ ಕೆಲವೊಮ್ಮೆ ಏನಾಗುತ್ತೆ, ಈ ಸಿಮೆಂಟ್ ಪೋಲ್ಸ್ ಸಾಕು, ಸಿಮೆಂಟ್ ಪೊಲ್ಲು ಮತ್ತೆ ಈ ಚಪ್ರದಲ್ಲಿ ಅಥವಾ ಶೀಟ್ ಅಲ್ಲಿ ಉಪಯೋಗಿಸ್ಕೊಂಡ್ಬಿಟ್ಟು ಬಹಳ ಕಡಿಮೆ ಖರ್ಚಿನಲ್ಲಿ ಕೊಟ್ಟಿಗೆನ ನಿರ್ಮಾಣ ಮಾಡ್ಕೋಬೇಕು. ಇದರಲ್ಲಿ ಅವ್ರು ತಿಳ್ಕೋಬೇಕಾಗಿ ಇಷ್ಟೇ, ನಮ್ಮ ರೈತರು ಕುರಿ ಮತ್ತು ಮೇಕೆಗಳು ಬಿಸಿಲಲ್ಲಿ ಸ್ವಲ್ಪ ಒಣಗದು ಕಡಿಮೆ ಇರಲಿ, ಮಳೆಯಲ್ಲಿ ನೆನೆಯಬಾರದು, ಮುಖ್ಯವಾಗಿ ಮಳೆಯಲ್ಲಿ ನೆನೆಯಬಾರದು. ಆ ನಿಟ್ಟಿನಲ್ಲಿ ಅವರು ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಂಡ್ರೆ ಸಾಕು. ಮತ್ತು ಇನ್ನು ತಳಿಗಳಿಗೆ ಬಂದಾಗ, ಕೊಟ್ಟಿಗೆ ಪದ್ಧತಿಯಲ್ಲಿ ಕೋಳಿಗಳನ್ನ ಸಾಕಲಿಕ್ಕೆ ನಮ್ಮ ದೇಶೀಯ ತಳಿಗಳೇನೆ ಮೊದಲು ಅವರು ಪ್ರಯತ್ನ ಮಾಡಲಿ. ನಮ್ಮ ದೇಶೀಯ ಕುರಿ ತಳಿಗಳಿಗೆ ಬಂದಾಗ ಮುಖ್ಯವಾಗಿ ನಾವೇನ್ ಹೇಳ್ತೀವಪ್ಪ, ಡೆಕನಿ ತಳಿ ತಮಗೆ ಗೊತ್ತಿದೆ, ಡೆಕನಿ ಅಥವಾ ಬಳ್ಳಾರಿ ತಳಿ ಅಂತ ಕಪ್ಪು ಕುರಿ ಸಾಮಾನ್ಯವಾಗಿ ಎಲ್ಲರೂ ನೋಡಿದ್ದಾರೆ ಇದನ್ನ. ಮತ್ತೆ ಇನ್ನೊಂದು ನಮ್ಮ ಬನ್ನೂರ್ ತಳಿ ಅಂತ, ನಮ್ಮ ಪ್ರಪಂಚದಲ್ಲೇನೆ ಮಾಂಸಕ್ಕೆ ಹೆಸರುವಾಸಿಯಾದಂತ ತಳಿ ಇದು ಬನ್ನೂರ್ ತಳಿ. ಈ ಎರಡು ಕುರಿ ತಳಿಗಳನ್ನ ನಾವು, ಮತ್ತೆ ಇನ್ನೊಂದು ನಮ್ಮ ಕೆಂಗೂರಿ ಅಂತ, ಈ ಹೊಸಪೇಟೆ ಗಂಗಾವತಿ ಕೊಪ್ಪಳ ಈ ಕಡೆ ಜಾಸ್ತಿ ಕಂಡು ಬರುತ್ತೆ. ಈ ಮೂರು ತಳಿಗಳನ್ನ ನಾವು ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕಬಹುದು. ಅದೇ ಜೊತೆಗೆ ನಮ್ಮ ಈ ಮೇಕೆಗಳಿಗೆ ಬಂದಾಗ, ಮೇಕೆಗಳಲ್ಲಿ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂತ ಚಿತ್ರದುರ್ಗದಲ್ಲಿ ಒಂದು ನಂದಿದುರ್ಗ ಅಂತ ತಳಿ ಇದೆ, ಮತ್ತೆ ನಮ್ಮ ಬೀದರ್ ಪ್ರಾಂತ್ಯಕ್ಕೆ ಹೋಗ್ಬಿಟ್ರೆ ಉಸ್ಮಾನಾಬಾದಿ ತಾಳಿ ಅಂತ ಒಂದು ತಳಿ ಇದೆ, ಮತ್ತೆ ಇನ್ನೊಂದು ಸ್ವಲ್ಪ ನಮ್ಮ ಈ ಮೈಸೂರು ವಿಭಾಗ ಮತ್ತೆ ಮಂಗಳೂರು ವಿಭಾಗ ಸುತ್ತಮುತ್ತ ಕೇರಳ ಬಾರ್ಡರ್ ಏನು ಬರುತ್ತೆ ಅಲ್ಲಿ ತೆಲಿಚೇರಿ ಅಂತ ಒಂದು ತಳಿ ಸಿಗುತ್ತೆ. ಈ ಮೂರು ತಳಿಗಳನ್ನು ನಾವು ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕಬಹುದು. ಮತ್ತೆ ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕುವಾಗ ನಮ್ಮ ರೈತರು ಒಂದು ಮುಖ್ಯವಾದ ಅಂಶ ಗಮನ ಇಟ್ಕೋಬೇಕೇನಪ್ಪ ಅಂದ್ರೆ, ಕನಿಷ್ಠ ಬೆಳಿಗ್ಗೆ ಒಂದೆರಡು ಗಂಟೆನೋ ಅಥವಾ ಸಾಯಂಕಾಲ ಒಂದೆರಡು ಗಂಟೆನೋ ಅವ್ರದೇ ಕೊಟ್ಟಿಗೆ ಸುತ್ತಮುತ್ತ ಹೊರಗಡೆ ಬಿಟ್ಟು ಸ್ವಲ್ಪ ಓಡಾಡ್ಕೊಂಡ್ರೆ ಅವಕ್ಕೆ ಎಕ್ಸಸೈಜ್ ಅಂತ ನಾವೇನ್ ಹೇಳ್ತೀವಿ ಅದು ಸಿಗುತ್ತೆ. ಅಂದ್ರೆ ಕೊಟ್ಟಿಗೆ ಪದ್ಧತಿ ಅಂತಂದ್ರೆ ಯಾವಾಗ್ಲೂ ಸಹ ಕೊಟ್ಟಿಗೆನಲ್ಲೇ ಕೂಡ ಹಾಕಿ ಸಾಕೋದು ಅಂತ ಹೇಳಿ ಅರ್ಥ ಅಲ್ಲ, ಒಂದ್ ಸ್ವಲ್ಪ ಹೊತ್ತು ಹೊರಗಡೆ ಬಿಟ್ಟ ಕೈಕಾಲು ಆಡುತ್ತೆ, ಮತ್ತೆ ಸುತ್ತಮುತ್ತಲ ಇರುವಂತಹ ಮೇವನ್ನು ಸಹ ಅವು ತಿನ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಈಗ ಮೇವಿನ ವಿಚಾರಕ್ಕೆ ಬಂದಾಗ ಡಾಕ್ಟ್ರೆ, ಈಗ ಕೊಟ್ಟಿಗೆ ಪದ್ಧತಿನಲ್ಲಿ ಈ ಕುರಿ ಮತ್ತೆ ಮೇಕೆಗಳಿಗೆ ಯಾವ್ಯಾವ ರೀತಿ ಆಹಾರವನ್ನು ಕೊಡಬೇಕು? ಈಗ ಹೊರಗಡೆ ಓಡಾಡಿಸ್ಕೊಂಬರದಾದ್ರೆ ಸೊಪ್ಪಿನ ಬೆಟ್ಟ ಅಂತೆ ಅಥವಾ ಅಲ್ಲಿ ಇಲ್ಲಿ ಅವು ಏನೋ ಹೆರ್ಕೊಂಡು ತಿಂತಾವೆ, ಕಾಯ್ಕೊಂಡು ಬರ್ತಾರೆ, ಆದ್ರೆ ನಿರ್ದಿಷ್ಟವಾಗಿ ಕೊಟ್ಟಿಗೆ ಪದ್ಧತಿನಲ್ಲಿ ಯಾವ ರೀತಿಯ ಆಹಾರವನ್ನು ಕೊಡಬೇಕು? ಈಗ ಕೊಟ್ಟಿಗೆ ಪದ್ಧತಿ ಅಂದ ತಕ್ಷಣ ಅವಕ್ಕೆ ನಾವು ಮೇವುಗಳನ್ನ ಕೊಡಬೇಕಾಗುತ್ತೆ, ಅದರಲ್ಲಿ ಹುಲ್ಲು ಬರುತ್ತೆ ಮತ್ತೆ ಪಶು ಆಹಾರ ಬರುತ್ತೆ ಅಥವಾ ದಾಣೆ ಮಿಶ್ರಣ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಹುಲ್ಲುಗಳಲ್ಲಿ ನಾವು ಏಕವಾರ್ಷಿಕ ಮತ್ತೆ ಬಹುವಾರ್ಷಿಕ ಮತ್ತೆ ಏಕದಳ ಮೇವಿನ ಹುಲ್ಲುಗಳು ಮತ್ತೆ ದ್ವಿದಳ ಮೇವಿನ ಹುಲ್ಲುಗಳು ಈ ತರ ಎಲ್ಲ ಸಾಕಷ್ಟು ವಿಧಗಳಿದೆ. ಸಾಮಾನ್ಯವಾಗಿ ನಮ್ಮ ಒಂದು ಮೇಕೆ ಒಂದು ದಿನಕ್ಕೆ ಅದರ ಒಂದು ತೂಕಕ್ಕೆ ಅನುಸಾರವಾಗಿ ಒಂದು 3-4 kg ಆಹಾರ ತಿಂತಕ್ಕಂತ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದಕ್ಕೋಸ್ಕರ ನಾವು ರೈತರು ಏನ್ ಮಾಡ್ಬೇಕಂದ್ರೆ, ಅವರಲ್ಲಿ ನೀರಾವರಿ ಸೌಲಭ್ಯ ಇದ್ರೆ ಸ್ವಲ್ಪ ಈ ಮೇವಿನ ಬೆಳೆಗಳನ್ನ ಮೇವನ್ನ ಅವರು ಬೆಳಕಬೇಕಾಗುತ್ತೆ. ಈಗ ಹೈಬ್ರಿಡ್ ನೇಪಿಯರ್ ಹುಲ್ಲಿದೆ, ಸೊ ಅದಕ್ಕೆ ದಂಟು ಸ್ವಲ್ಪ ಚಿಕ್ಕದಾಗಿರಬೇಕು, ರೋಡ್ಸ್ ಹುಲ್ಲನ್ನ ಬಹಳ ಇಷ್ಟಪಡ್ತವೆ. ಮತ್ತೆ ಇನ್ನೊಂದು ನಾವು ಗ್ರೀನ್ ಪ್ಯಾನಿಕ್ ಅಂತ ಹೇಳ್ತೀವಿ, ಹೌಲನ್ನ ಬಹಳ ಚೆನ್ನಾಗಿ ತಿಂತವೆ. ಜೊತೆಗೆ ಇನ್ನು ದ್ವಿದಳ ಮೇವಿಗೆ ಬಂದಾಗ ಜಸ್ಮಾಂತಸ್ ಅಂತ ಒಂದಂದ್ರೆ ಕುದುರೆ ಮೆಂತೆನಲ್ಲೇ ಒಂದು ಎಡ್ಜ್ ಲೂಸರ್ನೆ ಅಂತ ಹೇಳ್ತೀವಿ, ಇದು ಬಹಳ ಚೆನ್ನಾಗಿ ಬೇಲಿಗೆನೂ ಹಬ್ಬುತ್ತೆ, ಬಹಳ ಉತ್ಕೃಷ್ಟವಾಗಿ ಬೆಳೆಯುತ್ತೆ. ಇದನ್ನ ತಿಂದ್ರೆ ಮಾತ್ರ ಬಹಳ ಚೆನ್ನಾಗಿ ಬೆಳೆಯುತ್ತೆ ನಮ್ಮ ಕುರಿ ಮೇಕೆಗಳು. ಈ ತರ ಮೇವುಗಳನ್ನ ಅವರು ಮಿಶ್ರಣ ಮಾಡಿಕೊಡ್ಬೇಕು. ಜೊತೆಗೆ ಸಾಧ್ಯವಾದ್ರೆ ಒಂದು 100-150 gram ದಾಣೆ ಮಿಶ್ರಣವನ್ನ ಪ್ರತಿದಿನ ಅವಕ್ಕೆ ಕೊಡಬೇಕಾಗುತ್ತೆ. ದಾಣೆ ಮಿಶ್ರಣ ಯಾವುದೇ ಮಾರುಕಟ್ಟೆಗೆ ಹೋಗಿ ಅವರು ಖರೀದಿ ಮಾಡಕ್ಕೆ ಅವಶ್ಯಕತೆ ಇಲ್ಲ. ಈಗ ಯಾರು ಇತ್ತೀಚೆಗೆ ಎಲ್ಲರೂ ಮೆಕ್ಕೆಜೋಳನೇ ಬೆಳೀತಾ ಇದಾರೆ, ಮನೆಯಲ್ಲಿರ್ತಕ್ಕಂಥ ಮೆಕ್ಕೆಜೋಳ ಸ್ವಲ್ಪ ಅದ್ರ ಜೊತೆಗೆ ಒಂದು ಶೇಂಗಾ ಹಿಂಡಿ ಮತ್ತೆ ಭತ್ತದ ತೌಡು ಇವುಗಳ ಮಿಶ್ರಣವನ್ನ ನಮ್ಮ ಪಶುವೈದ್ಯರ ಸಲಹೆಯಂತೆ ಮಿಶ್ರಣ ಮಾಡಿಬಿಟ್ಟು ಅವುಗಳಿಗೆ ದಿನ 100-150 gram ಕೊಡಬಹುದು. ಇದೇನು ಇಲ್ಲ ಅಂದ್ರೂ ಕೊನೆಗೆ ಪ್ರತಿ ಒಂದು ಕುರಿ ಅಥವಾ ಮೇಕೆಗೆ ಒಂದು 50 gram ಬರೀ ಮೆಕ್ಕೆಜೋಳ ಕೊಟ್ಟರೂ ಸಾಕು. ಸೊ ಈ ತರ ಒಂದು ಪಶು ಆಹಾರವನ್ನ ಅಥವಾ ಅವುಗಳಿಗೆ ಬೇಕಾಗಿರತಕ್ಕಂತ ಮೇವುಗಳನ್ನ ನಮ್ಮ ರೈತರು ಒದಗಿಸಬೇಕಾಗುತ್ತೆ. ಈಗ ಪ್ರಮುಖವಾಗಿ ನಾವು ಮಾತಾಡಬೇಕಾಗಿರೋ ವಿಚಾರ ಅಂತೇಳಂದ್ರೆ ಇವುಗಳಿಗೆ ಬರುವಂತಹ ರೋಗಗಳು. ಯಾಕೆ ಅಂತೇಳಂದ್ರೆ ಒಂದೊಂದ್ಸರಿ ಈ ಕುರಿ ಮತ್ತೆ ಕೋಳಿಗಳಿಗೆ ಬರುವಂತಹ ರೋಗಗಳು ಇಡೀ ಕೊಟ್ಟಿಗೆನೆ ಖಾಲಿ ಆಗುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಆ ಬಗ್ಗೆ ರೈತರು ಬಹಳ ಗಮನ ಹರಿಸಬೇಕು. ಆ ವಿಚಾರವಾಗಿ ಒಂದ್ ಸ್ವಲ್ಪ ಹೇಳಿ ಡಾಕ್ಟರ್. ಈಗ ಸಾಮಾನ್ಯವಾಗಿ ನಮ್ಮ ಕುರಿ ಮತ್ತು ಮೇಕೆಗಳಿಗೆ ಬರ್ತಕ್ಕಂತ ಎಲ್ಲಾ ರೋಗಗಳಿಗೂ ಈ ಲಸಿಕೆ ಅಂತ ಇದೆ. ಮುಂಜಾಗ್ರತೆಯಾಗಿ ಲಸಿಕೆಯನ್ನು ಹಾಕ್ಸಿಬಿಟ್ರೆ ಅವ್ರು ಈ ಸಮಸ್ಯೆಯಿಂದ ಹೊರಗಡೆ ಇರಬಹುದು. ಅದರಲ್ಲಿ ಮುಖ್ಯವಾಗಿ ನಾವು ಕುರಿಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ಕುರಿಗೆ ಸಾಮಾನ್ಯವಾಗಿ ನಾವು ಮಳೆಗಾಲಕ್ಕಿಂತ ಮುಂಚೆ ಒಂದು ಕರುಳುಬೇನೆ ಅಂತಕ್ಕಂಥದ್ದು ಬರುತ್ತೆ, ಈಟಿ ಈಟಿ ಅಂತ ಇರ್ತಾರೆ ನಮ್ಮ ರೈತರು. ಈ ರೋಗ ಬರದಂಗೆ ಮಳೆಗಾಲಕ್ಕಿಂತ ಮುಂಚೆ ಅಂದ್ರೆ ಸುಮಾರು ನಾವು ಸಾಮಾನ್ಯವಾಗಿ ಹೇಳ್ತೀವಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಇವಕ್ಕೆ ಲಸಿಕೆಯನ್ನು ಹಾಕ್ಸ್ಬೇಕು ವರ್ಷಕ್ಕೊಂದ್ಸಾರಿ. ಈ ರೋಗ ಬಂದಾಗ ಚಿಹ್ನೆಗಳೇನಪ್ಪಾ ಇರುತ್ತೆ ಅಂದ್ರೆ, ಕರುಳುಬೇನೆ ಬಂದ ತಕ್ಷಣ ಅವಕ್ಕೆ ಸಾಮಾನ್ಯವಾಗಿ ಕೆಲವೊಮ್ಮೆ ಅತಿಯಾದ ಜ್ವರ ಇರುತ್ತೆ, ಬೇದಿರುತ್ತೆ, ಕಾಲು ಕುಂಟ ಇರುತ್ತೆ. ಸೊ ಆ ಸಮಯದ ತಕ್ಷಣ ಅವರಿಗೆ ನಾವು ವೈದ್ಯರನ್ನ ಸಂಪರ್ಕ ಮಾಡಿ ತೋರಿಸಬೇಕಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಲಸಿಕೆ ಹಾಕ್ಸ್ಬಿಟ್ರೆ ಈ ಸಮಸ್ಯೆಯಿಂದನೇ ದೂರ ಇರಬಹುದು. ವರ್ಷಕ್ಕೊಂದ್ಸರಿ ಲಸಿಕೆ ಹಾಕಿದ್ರೆ ಸಾಕು ಇದನ್ನ. ಇನ್ನು ಎರಡನೇದಾಗಿ ಬಂದು ಕುರಿಗಳಲ್ಲಿ ಸಾಮಾನ್ಯವಾಗಿ ಕಾಡ್ತಾ ಇರ್ತಕ್ಕಂಥ ರೋಗ ಅಂದ್ರೆ PPR ಅಂತ, ಕುರಿ ಮೇಕೆಗಳಲ್ಲಿ ಎರಡರಲ್ಲೂ ಬರುತ್ತೆ ಈ ರೋಗ. ಈ PPR ಅಂತಕ್ಕಂಥದ್ದು ರೋಗ ನಾವು ದೊಡ್ಡ ರೋಗ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮ್ಮ ಜಾನುವಾರುಗಳ ದೊಡ್ಡ ಜಾನುವಾರುಗಳ ಹಸುಗಳಲ್ಲಿ ಎಮ್ಮೆಗಳಲ್ಲಿ ಸಹ ಬರುತ್ತೆ ಇದು. ಈ ರೋಗನು ಬರದ ಹಾಗೆ ವರ್ಷಕ್ಕೆ ಒಂದು ಸಾರಿ ಲಸಿಕೆನೆ ಯಾವ ತಿಂಗಳಲ್ಲಿ ಸಾಮಾನ್ಯವಾಗಿ ಬೇಕಾದ್ರೂ ಬೇಸಿಗೆ ಕಾಲದಲ್ಲಿ ಹಾಕಿದ್ರೆ ಬಹಳ ಒಳ್ಳೇದು ಇದಕ್ಕೆ. ಮೇ ತಿಂಗಳಲ್ಲಿ ಆತರ ಈ ವರ್ಷಕ್ಕೊಂದ್ಸರಿ ಇದನ್ನು ಸಹ ನಮ್ಮ ಪಶುವೈದ್ಯಕೀಯ ಇಲಾಖೆಯಿಂದ ಬಹಳ ಉಚಿತವಾಗಿ ಹಾಕ್ತಾರೆ. ಈ ಲಸಿಕೆ ಹಾಕುವಾಗ ಏನಪ್ಪಾ ಅಂದ್ರೆ ಹಾಕಿದ ಕುರಿಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ. ಹಾಕದಲ್ಲೇ ಇದ್ದಾಗ ಈ ರೋಗ ಬಂದ್ರೆ ಬೇದಿ ತುಂಬಾ ಶೂಟಿಂಗ್ ಡೈರಿ ಅಂತ ಇಲ್ಲಿ ಬೇದಿ ಮಾಡಿದ್ರೆ ಅಷ್ಟು ದೂರ ಬೀಳುತ್ತೆ, ಬಹಳ ನೀರ್ ತರ ಇರುತ್ತೆ. ಸೊ ಮತ್ತೆ ಜ್ವರ ಇರುತ್ತೆ, ಮೇವು ತಿನ್ನೋದಿಲ್ಲ. ಸೊ ಈ ತರ ಏನಾದ್ರು ಸಮಸ್ಯೆಗಳಿದ್ರೆ ತಕ್ಷಣ ಪಶುವೈದ್ಯರನ್ನ ಸಂಪರ್ಕ ಮಾಡಿ ಅವರು ಒಂದು ಔಷಧೋಪಚಾರವನ್ನು ಮಾಡಿಸಬೇಕಾಗುತ್ತೆ. ಮತ್ತೆ ಇನ್ನು ಸ್ವಲ್ಪ ರೋಗಗಳ ಕುರಿ ಮತ್ತು ಮೇಕೆಗಳಲ್ಲೋದ್ರೆ ಕಾಲು ಬಾಯಿ ಬೇನೆ ಅಂತ ಹೇಳ್ತೀವಿ, ಅದು ಹಸುಗಳಲ್ಲಿ ಜಾಸ್ತಿ ಕಂಡುಬರುತ್ತೆ, ಕೆಲವೊಮ್ಮೆ ಕುರಿ ಮೇಕೆಗಳಲ್ಲೂ ಸಹ ಕಂಡುಬರುತ್ತೆ. ಈ ರೋಗನೂ ಬರದಂಗೆ ನಾವು ವರ್ಷಕ್ಕೊಂದ್ಸರಿ ಲಸಿಕೆಯನ್ನು ಹಾಕಿಸಬೇಕಾಗುತ್ತೆ. ಜೊತೆಗೆ ಇನ್ನೊಂದು ನಾವು HS ಅಂತ ಹೆಮರೇಜಿಕ್ ಸೆಪ್ಟಿಸಿಮಿ ಅಂತ ಹೇಳ್ತೀವಿ, ಗಂಟಲು ಬೇನೆ ಅಂತ ಹೇಳ್ತೀವಿ, ದೊಡ್ಡ ಜಾನುವಾರುಗಳಲ್ಲಿ ಬರುತ್ತೆ. ಒಮ್ಮೊಮ್ಮೆ ಕುರಿಗಳಲ್ಲಿ ಇದು ಜಾಸ್ತಿ ಎಲ್ಲಿ ರೋಗ ಇರುತ್ತೋ ಅಂತ ಪ್ರದೇಶಗಳಲ್ಲಿ ಮಾತ್ರ ಇದಕ್ಕೆ ಲಸಿಕೆಯನ್ನು ವರ್ಷಕ್ಕೊಂದ್ಸರಿ ಹಾಕಿಸಬೇಕಾಗುತ್ತೆ. ಇನ್ನು ಈ ನಮ್ಮ ಮೇಕೆಗಳಲ್ಲಿ ಕುರಿಗಳಲ್ಲಿ ಈ ಕುರಿ ಸಿಡುಬು ಅಂತ ಹೇಳ್ತೀವಿ, ಇದು ಸಹ ವೈರಾಣುವಿನಿಂದ ಬರ್ತಕ್ಕಂಥ ರೋಗ. ಇದು ಕುರಿ ಸಿಡುಬು ಸಹ ಈ ರೋಗ ಬರದಂಗೆ ಲಸಿಕೆ ಇದೆ, ಲಸಿಕೆಯನ್ನ ನಾವು ವರ್ಷಕ್ಕೊಂದ್ಸರಿ ಲಸಿಕೆಯನ್ನು ಹಾಕಬೇಕಾಗುತ್ತೆ. ಇಷ್ಟು ಲಸಿಕೆಗಳನ್ನ ಹಾಕೊಂಡಾಗ ನಮ್ಮ ರೈತರಿಗೆ ಸಾಮಾನ್ಯವಾಗಿ ಈ ರೋಗ ರುಜಿನಗಳ ಸಮಸ್ಯೆ ಇರೋದಿಲ್ಲ. ಮತ್ತೆ ಇನ್ನೊಂದು ಅದರಲ್ಲೂ ವಿಶೇಷವಾಗಿ ನಾವು ನಮ್ಮ ಆಡುಗಳಲ್ಲಿ ಹೇಳ್ತೀವಿ, ಆಂಥ್ರಾಕ್ಸ್ ಅಂತ ಹೇಳಿ ನರಡಿ ರೋಗ, ಇದು ಆಕ್ಚುಲಿ ನಮ್ಮ ಮನುಷ್ಯರಿಗೂ ಬರೋ ಸಂಭವ ಇರುತ್ತೆ ಇದು ನರಡಿ ರೋಗ. ಸೊ ಈ ನರಡಿ ರೋಗ ಬರದ ಇರೋ ಹಾಗೆ ಒಂದು ಅಂದ್ರೆ ನರಡಿ ರೋಗ ಯಾವ ಪ್ರದೇಶದಲ್ಲಿ ಇದೆಯೋ ಅಲ್ಲಿ ಪಶುವೈದ್ಯರ ಸಲಹೆಯಂತೆ ಈ ಲಸಿಕೆಯನ್ನು ಹಾಕಬೇಕಾಗುತ್ತೆ. ಸೊ ಇಷ್ಟು ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ರೈತರು ತಿಳ್ಕೋಬೇಕಂದ್ರೆ ಕುರಿ ಮೇಕೆಗಳಲ್ಲಿ ವರ್ಷಕ್ಕೆ ಎರಡು ಸಾರಿ ತಪ್ಪದನೆ ಜಂತು ಹುಳುಗಳಿಗೆ ಒಂದು ಔಷಧಿಯನ್ನು ಕೊಟ್ಟು ಜಂತು ಹುಳು ನಾಶಕ ಔಷಧಿಗಳನ್ನು ಕೊಡಬೇಕಾಗುತ್ತೆ. ಡಾಕ್ಟ್ರೆ ಸರಿ, ಈಗ ನಾವೇನೋ ನಮ್ಮ ಮಟ್ಟಿಗೆ ನಮ್ಮ ಕೊಟ್ಟಿಗೆಯಲ್ಲಿರುವಂತಹ ಕುರಿ ಮತ್ತೆ ಆಡು ಮೇಕೆಗಳಿಗೆ ಮುಂಜಾಗ್ರತೆಯಾಗಿ ಲಸಿಕೆಗಳನ್ನು ಕೊಡಿಸ್ಬಿಡ್ತೀವಿ, ಆದ್ರೆ ತಾವು ಹೇಳಿದ್ದೆಲ್ಲ ಬಹಳಷ್ಟು ವೈರಾಣುಗಳಿಂದ ಹರಡೋ ರೋಗ ಆದ್ರಿಂದ ಅಥವಾ ಅದು ಬೇರೆ ಊರಿನಿಂದ ಅಥವಾ ಈಗ ಹೊರಗಡೆಯಿಂದ ಕುರಿಗಳನ್ನ ಮೇಲಿಕ್ಕೆ ಹೊಡ್ಕೊಂಡ್ ಬರ್ತಾರಲ್ಲ, ಅಂತಹ ಕುರಿಗಳಿಂದ ರೋಗಾಣು ಬರಗಳ ಸಾಧ್ಯತೆಗಳಿರುತ್ತಲ್ಲ, ಹಾಗಾಗಿ ಈ ರೋಗ ಬಂದಾಗ ತಕ್ಷಣಕ್ಕೆ ಏನು ಮಾಡಬೇಕಾಗುತ್ತೆ? ಈಗ ರೋಗ ಈ ತರ ನೀವು ಹೇಳಿದ ಹಾಗೆ ಈಗ ಹೊರಗಡೆಯಿಂದ ಕುರಿ ಬರ್ತಕ್ಕಂಥದ್ದು ಇದರ ಪ್ರಮಾಣ ಒಂದು ಒಮ್ಮೊಮ್ಮೆ ಲಸಿಕೆ ಹಾಕಿದ್ರು ನಮ್ಮ ಕುರಿಗಳಿಗೆ ಬರ್ತಕ್ಕಂಥ ಸಂಭವ ಇರೋದ್ರಿಂದ ರೋಗ ಬಂದ ತಕ್ಷಣ ಮೊದಲೇದಂದ್ರೆ ಆ ರೋಗ ಪೀಡಿತ ಕುರಿಯನ್ನ ತಕ್ಷಣ ನಮ್ಮ ಪಶುವೈದ್ಯರಿಗೆ ತೋರಿಸಬೇಕಾಗುತ್ತೆ. ಅಲ್ಲಿರ್ತಕ್ಕಂಥ ರೋಗಕ್ಕೆ ಅನುಸಾರವಾಗಿ ನಮ್ಮ ಪಶುವೈದ್ಯರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಾರೆ. ಯಾಕಂದ್ರೆ ರೈತರನೇ ಚಿಕಿತ್ಸೆ ಮಾಡ್ಕೊಳಕ್ ಹೋಗಬಾರ್ದು. ಮೊಟ್ಟ ಮೊದಲಿಗೆ ಏನಾರು ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂತು ಅಂತಂದ್ರೆ ಈ ರೋಗ ಚಿಹ್ನೆಗಳು ಬಂತು ಅಂತ ಹೇಳಂದ್ರೆ ಮೊಟ್ಟ ಮೊದಲಿಂದಾಗಿ ಆ ಮಂದೆಯಿಂದ ಬೇರೆ ಕಟ್ಬಿಟ್ಟು ಆ ಕುರಿಯನ್ನ ತಕ್ಷಣ ಪಶುವೈದ್ಯರಿಗೆ ತೋರಿಸಿ ಚಿಕಿತ್ಸೆ ಮಾಡಿಸೋದು ಒಳ್ಳೇದು ಅಂತ ಹೇಳಿ. ಇನ್ನು ಡಾಕ್ಟ್ರೆ, ಇಷ್ಟೆಲ್ಲ ನಾವು ಒಂದು ವ್ಯವಸ್ಥಿತವಾಗಿ ನಾವು ಒಂದು ಕುರಿ ಸಾಕಣೆ ಅಥವಾ ಮೇಕೆ ಸಾಕಣೆ ಮಾಡಿದಾಗ ಅದಕ್ಕೆ ನಿರ್ದಿಷ್ಟವಾದ ಮಾರುಕಟ್ಟೆಯನ್ನು ಕಂಡುಕೊಳ್ಬೇಕಾಗತ್ತೆ ರೈತರು. ಈಗ ಕುರಿ ಮತ್ತು ಮೇಕೆಯಲ್ಲಿ ನಾವು ನೋಡಿದಾಗ ಮಾರುಕಟ್ಟೆ ಸಮಸ್ಯೆ ಇಲ್ಲ, ಯಾಕಂದ್ರೆ ಸಾಮಾನ್ಯವಾಗಿ ಈಗ ನಮ್ಮ ಶಿವಮೊಗ್ಗ ಜಿಲ್ಲೆನೆ ತಗೊಂಡಾಗ ಇತ್ತೀಚೆಗೆ ನಾವು 2011 ಸಾಕಷ್ಟು ಜನ ರೈತರು ಕುರಿ ಮೇಕೆ ಸಾಕಾಣಿಕೆಗೆ ಮುಂದೆ ಬಂದ್ರು. ಮೊದಲು ಸಾಕ್ತಿರ್ಲಿಲ್ಲ ಇಲ್ಲಿ, ಯಾಕಂದ್ರೆ ಮಲೆನಾಡು ಹೆಚ್ಚು ಮಳೆ ಬರುತ್ತೆ ಕುರಿ ಮೇಕೆ ಸಾಕಾಗುತ್ತೋ ಇಲ್ಲ ಅಂತ. ನಾವು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಮುಖಾಂತರ ಸುಮಾರು ಒಂದು ಪ್ರತಿ ವರ್ಷ 5 ತರಬೇತಿಗಳನ್ನ ಕೊಟ್ಟು ಅದರಲ್ಲೂ ವಿಶೇಷವಾಗಿ ನಮ್ಮ ಶಿಕಾರಿಪುರ ಮತ್ತೆ ಈ ಭದ್ರಾವತಿ ಸಾಗರ ಈವನ್ ತೀರ್ಥಹಳ್ಳಿ ತಾಲೂಕುಗಳೆಲ್ಲ ಸಹ ಸಾಕ್ತಾ ಇದ್ದಾರೆ ಈಗ ರೈತರು. ಸೊ ಈ ರೈತರುಗಳು ಸಾಕ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಏನಪ್ಪಾ ಅಂದ್ರೆ ಮಾರುಕಟ್ಟೆ ಸಮಸ್ಯೆ ಯಾಕಿಲ್ಲ ಅಂತ ಈಗಾಗಲೇ ಹೇಳ್ತಾ ಇದ್ದೆ. ಯಾರಿಗೆ ಕುರಿ ಮೇಕೆ ಬೇಕೋ ಅವ್ರ ಮನೆ ಬಾಗಿಲಿಗೆ ಹೋಗಿ ಕುರಿ ಮೇಕೆಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಮತ್ತೆ ಜೊತೆಗೆ ಇವರು ಮಾರುಕಟ್ಟೆನೂ ಇದೆ, ವ್ಯವಸ್ಥಿತವಾದ ಮಾರುಕಟ್ಟೆ ಅಂದ್ರೆ ನಮ್ಮ APMC ಮಾರುಕಟ್ಟೆಗಳಲ್ಲಿ. ಶಿವಮೊಗ್ಗದಲ್ಲಿ ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಅಷ್ಟು ಇದಕ್ಕೆ ಮಾರುಕಟ್ಟೆ ಇಲ್ಲ. ನಮ್ಗೆ ಹತ್ತಿರದ್ದಂದ್ರೆ ಈ ಒಂದು ಚಿತ್ರದುರ್ಗದಲ್ಲಿ ಪ್ರತಿ ಗುರುವಾರ ಆಗುತ್ತೆ, ರಾಣಿಬೆನ್ನೂರಿನಲ್ಲಿ ಪ್ರತಿ ಭಾನುವಾರ ಆಗುತ್ತೆ, ಮತ್ತೆ ಇದೇ ಗಂಡಸಿಯಲ್ಲಿ ಹಾಸನದ ಹತ್ರ ಅಲ್ಲಿ ದೊಡ್ಡ ಮಾರ್ಕೆಟ್ ಆಗುತ್ತೆ. ಅಲ್ಲಿ ಹೆಚ್ಚು ಕುರಿಗಳನ್ನು ಮಾರಾಟ ಮಾಡಿದ್ರೆ ಈ ಮಾರುಕಟ್ಟೆ ತೆಗೆದುಕೊಂಡು ಹೋಗಿ APMC ಆವರಣದಲ್ಲಿ ಮಾರಾಟ ಸಹ ಮಾಡಬಹುದು. ಬಹುಶಃ ರೈತರಿಗೆ ಗೊತ್ತಿರುತ್ತೆ ಯಾವ ಸಂದರ್ಭದಲ್ಲಿ ಹೆಚ್ಚು ಈ ಕುರಿ ಮತ್ತೆ ಮೇಕೆ ಮಾಂಸಕ್ಕೆ ಬೇಡಿಕೆ ಇರುತ್ತೆ ಯಾವ ಸಂದರ್ಭದಲ್ಲಿ, ಹಾಗಾಗಿ ನಾವು ಯಾವ ಸಂದರ್ಭದಲ್ಲಿ ಅವುಗಳನ್ನ ಸಿದ್ಧ ಮಾಡಿಕೊಂಡು ಮಾರಾಟ ಮಾಡಬೇಕು ಅನ್ನೋದು ಬಹಳ ಜನ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸಾಕುವಂತವ್ರಿಗೆ ಗೊತ್ತಿರುತ್ತೆ. ಆದ್ರೆ ದೊಡ್ಡ ಪ್ರಮಾಣ ಮಾಡೋರಿಗೆ ಅವ್ರದೇ ಆದಂತಹ ತಾವು ಹೇಳದಂಗೆ ನಿರ್ದಿಷ್ಟ ಮಾರುಕಟ್ಟೆಗೆ ತಗೊಂಡು ಹೋಗಿ ಮಾರೋದು ಒಳ್ಳೇದು ಅಂತ ಹೇಳಿ. ಇನ್ ಇಷ್ಟೆಲ್ಲ ಆದ್ಮೇಲೆ ಒಂದು ಖರ್ಚು ವೆಚ್ಚ, ಆದಾಯ ಮತ್ತೆ ಖರ್ಚು, ಆ ಬಗ್ಗೆ ಒಂಚೂರು ಲೆಕ್ಕಾಚಾರ ಹಾಕೋಣ ಡಾಕ್ಟ್ರೆ. ಹೌದು ಖಂಡಿತ. ಈಗ ನಾವು ಸಾಮಾನ್ಯವಾಗಿ ನಮ್ಮ ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇವುಗಳೆಲ್ಲವೂ ನಾವು ತುಲನೆ ಮಾಡಿದಾಗ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಈ ಆದಾಯದ ಪ್ರಮಾಣ ಸಾಮಾನ್ಯವಾಗಿ ಹೆಚ್ಚಿರುತ್ತೆ. ಈಗ ಹಂದಿ ಸಾಕಾಣಿಕೆ ಮತ್ತು ನಮ್ಮ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಸಾಮಾನ್ಯವಾಗಿ ನಮ್ಮ ರೈತರು ನಷ್ಟವನ್ನು ಅನುಭವಿಸಲ್ಲ. ಕಾರಣ ಇಷ್ಟೇ, ಇದಕ್ಕೆ ಬೇಕಾಗಿರ್ತಕ್ಕಂತ ಆಹಾರದ ಖರ್ಚು ಇತರೆ ಖರ್ಚುಗಳು ಕಡಿಮೆ ಮತ್ತೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇದೆ. ಸೊ ಹಾಗಾಗಿ ಖಂಡಿತ ಇವರಿಗೆ ಇದರಲ್ಲಿ ಲಾಭ ಆಗುತ್ತೆ. ಇವರ ಆದಾಯ ಎಷ್ಟು ಅನ್ನೋದು ಅವರ ಒಂದು ಅವುಗಳನ್ನ ಯಾವ ರೀತಿ ಸಾಕ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಈಗ ಉದಾಹರಣೆ, ಕುರಿ ಮತ್ತು ಮೇಕೆಗಳನ್ನ ಚೆನ್ನಾಗಿ ಸಾಕಿದಾಗ, ಈಗ ಕುರಿಗಳು ವರ್ಷಕ್ಕೆ ಸಾಮಾನ್ಯವಾಗಿ 3 ವರ್ಷಕ್ಕೆ 2 ಸಾರಿ ಮರಿ ಹಾಕುತ್ತೆ. ಅವು ಒಂದು ಸೂಲಿಗೆ ಒಂದೇ ಮರಿಯನ್ನು ಹಾಕ್ತಕ್ಕಂಥದ್ದು, ಅಂದ್ರೆ 1 ವರ್ಷಕ್ಕೆ ಸುಮಾರು 1.5 ಮರಿ ಸಿಗುತ್ತೆ ಅವರಿಗೆ. 1.5 ಮರಿ ಅಂದ್ರೆ 2 ವರ್ಷಕ್ಕೆ 3 ಮರಿ ಸಿಗುತ್ತೆ. ಆ ಲೆಕ್ಕಾಚಾರದಲ್ಲಿ ನಾವು ಹೋದಾಗ ಕನಿಷ್ಠ ಅಂದ್ರೂ 1 ಕುರಿಯಿಂದ ಅವರಿಗೆ 2,500 ರೂಪಾಯಿಂದ 3,000 ರೂಪಾಯಿ ನೆಟ್ ಪ್ರಾಫಿಟ್ ಅಂತ ಹೇಳ್ತೀವಿ, ಅವ್ರ ಖರ್ಚೆಲ್ಲ ತೆಗೆದುಬಿಟ್ಟು. ಮತ್ತೆ ಇನ್ನೊಂದು, ಈ ಕುರಿಗಳನ್ನ ಗಂಡು ಮರಿಗಳನ್ನ ತಂದು 3 ತಿಂಗಳ ಮರಿಯನ್ನು ತಂದು ಕೊಬ್ಬಿಸಿ, ಒಂದು 8 ತಿಂಗಳವರೆಗೆ ಮರಿ ಮಾಂಸಕ್ಕೋಸ್ಕರ ಅದನ್ನು ಕೊಬ್ಬಿಸಿ 8 ತಿಂಗಳವರೆಗೆ ಅವರಿಗೆ ಸಾಕಿ ಮತ್ತೆ ಮಾರಾಟ ಅಂದ್ರೆ 30 ಕೆಜಿ 25 ಕೆಜಿ ಬಂದಾಗ ಮಾರಾಟ ಮಾಡಿದ್ರೆ ಕನಿಷ್ಠ ಅಂದ್ರೆ 3,000 ರೂಪಾಯಿ ಪ್ರಾಫಿಟ್ ಒಂದು ಕುರಿವರೆಗೆ ಸಿಗುತ್ತೆ ಅಲ್ಲಿ. ಅದನ್ನು ಸಹ ನಮ್ಮ ಸಾಕಷ್ಟು ರೈತರು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಹೆಚ್ಚು ಮಳೆ ಬರತಕ್ಕಂತ ತೀರ್ಥಹಳ್ಳಿ ಸಾಗರ ತಾಲೂಕಿನ ಏನ್ ಮಾಡ್ತಾರೆ ಅಂದ್ರೆ, ಮಳೆಗಾಲ ಮುಗಿದೋದ್ಮೇಲೆ ಈ ಕುರಿವರೆಗಳನ್ನ ತಂದ್ಬಿಡ್ತಾರೆ, ಮತ್ತೆ ಮಳೆಗಾಲ ಮುಂಚೆನೆ ಆ ದೊಡ್ಡ ಮಾಡಿಬಿಟ್ಟು ಮಾರಾಟ ಮಾಡಿಬಿಟ್ಟು ಒಳ್ಳೆ ಲಾಭ ಮಾಡ್ಕೊಂತಾರೆ. ಮತ್ತೆ ಇನ್ನೊಂದು, ಶಿವಮೊಗ್ಗದವರಿಗೆ ವರದಾನ ಅಂದ್ರೆ ಸಾಕಷ್ಟು ಜನಗಳಿಗೆ ಅಡಿಕೆ ತೋಟಗಳಿದಾವೆ, ಅವ್ರಿಗೆ ಅಡಿಕೆ ತೋಟಕ್ಕೆ ಸಾಕಷ್ಟು ಗೊಬ್ಬರ ಬೇಕಾಗಿದೆ. ಸೊ ಆ ಗೊಬ್ಬರಕ್ಕೆ ಮತ್ತೆ ಅವ್ರ ತೋಟದಲ್ಲೇ ಸಾಕಷ್ಟು ಹುಲ್ಲಿರುತ್ತೆ, ಅದಕ್ಕೆ ಅವ್ರ ತೋಟಕ್ಕೆ ಅನುಸಾರವಾಗಿ 30-50 ಕುರಿಮರಿಗಳನ್ನ ತಂದ್ಬಿಟ್ರೆ ಹುಲ್ಲುನು ಅಲ್ಲೇ ಸಿಗುತ್ತೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರನು ಕುರಿಗಳಿಂದ ಸಿಕ್ಬಿಡುತ್ತೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಬಹಳ ಆಸಕ್ತಿ ತೋರಿಸಿ ಶಿವಮೊಗ್ಗದಲ್ಲಿ ಸಹ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಡಾಕ್ಟ್ರೆ, ತುಂಬಾ ಒಳ್ಳೆ ವಿಷಯವನ್ನು ಹೇಳಿದ್ರೆ. ಈಗ ಕುರಿ ಅದನ್ನ ಸಾಕಾಣಿಕೆ ಮಾಡಿ ಮಾರಾಟ ಮಾಡೋದ್ರಿಂದ ಲಾಭ ಆಗೋದ್ರ ಜೊತೆಗೆ ಅದರ ಹಿಕ್ಕೆಯಿಂದ ತೋಟಗಳಿಗೆ ತುಂಬಾ ಅನುಕೂಲ. ಇವತ್ತು ಅಡಿಕೆ ತೋಟಕ್ಕೆ ಕುರಿ ಗೊಬ್ಬರಕ್ಕೆ ತುಂಬಾ ಬೇಡಿಕೆ ಇದೆ, ಹಾಗಾಗಿ ಅಡಿಕೆ ತೋಟ ಇರುವಂತವರು ಒಂದು ತಾವು ಹೇಳದಾಗೆ ಒಂದಿಷ್ಟು ಕುರಿಗಳನ್ನ ಅಥವಾ ಮೇಕೆಗಳನ್ನ ಸಾಕೊಂಡ್ರೆ ತಮಗೆ ತೋಟಕ್ಕಾಗುವಷ್ಟು ಕುರಿ ಗೊಬ್ಬರನೂ ಸಿಗುತ್ತೆ, ಮತ್ತೆ ತೋಟದಲ್ಲಿರುವಂತಹ ಹುಲ್ಲು ಮತ್ತೆ ಇನ್ನಿತರ ಸೊಪ್ಪು ಸದ್ಯಗಳನ್ನ ತಿನ್ಕೊಂಡು ಖರ್ಚು ಕಡಿಮೆ ಆಗೋದ್ರ ಜೊತೆಗೆ ಹೆಚ್ಚು ಲಾಭ ಇದೆ. ಡಾಕ್ಟ್ರೆ, ಈಗ ಕೆಲವರು ತಾವು ಹೇಳಿದ್ರಿ ಚೆನ್ನಾಗಿ ಕೊಬ್ಬಿಸಿ ಕುರಿಯನ್ನ ಮಾರಾಟ ಮಾಡಿಬಿಡ್ತಾರೆ ಅಂತ, ಅದಕ್ಕೆ ತಾವು ಹೇಳದಂಗೆ ಸರಿಯಾದ ಮಾರ್ಗದಲ್ಲಿ ಹೋಗಿ ಪೋಷಕಾಂಶ ಯುಕ್ತವಾದ ಆಹಾರವನ್ನು ಕೊಟ್ರೆ ಅದೊಂದು ರೀತಿ ಸರಿಯಾಗಿ ಬೆಳೆಯುತ್ತೆ, ಆದ್ರೆ ಕೆಲವರು ವಾಮ ಮಾರ್ಗಗಳನ್ನ ಅನುಸರಿಸ್ತಾ ಇದ್ದಾರೆ ಅಂತೇಳಿ ನಾವು ಇತ್ತೀಚೆಗೆ ಸುದ್ದಿ ಮಾಧ್ಯಮಗಳಲ್ಲೆಲ್ಲ ಕೇಳ್ತಾ ಇದೀವಿ ಡಾಕ್ಟ್ರೆ. ಈಗ ಖಂಡಿತ ಇದರಲ್ಲಿ ವಾಮ ಮಾರ್ಗದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮ ಕುರಿ ಮತ್ತು ಮೇಕೆಗಳನ್ನ ಕೊಬ್ಬಿಸತಕ್ಕಂಥದ್ದು ಬಹಳ ಸರಳ ವಿಧಾನ. 3 ತಿಂಗಳಿರ್ತಕ್ಕಂಥ ಮರಿ ಅಂದ್ರೆ ಸುಮಾರು 3 ತಿಂಗಳಲ್ಲಿ 10-12 ಕೆಜಿ ತೂಗುತ್ತೆ ಅದು ಕುರಿ ಮರಿ, ಗಂಡು ಮರಿ, ಕುರಿ ಗಂಡು ಮರಿ. ಸೊ ಇಂಥ ಮರಿಯನ್ನ ತಂದು ನಾವು ಏನು ಬೇರೆ ಕುರಿಗಳಿಗೆ ಏನು ಮೇವನ್ನು ಕೊಡ್ತೀವೋ, ದಾಣಿ ಮಿಶ್ರಣ ಕೊಡ್ತೀವೋ ಅಷ್ಟೇ ಕೊಟ್ರೆ ಸಾಕು. ಇವರು ಯಾವುದೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಅವು ಇಂಜೆಕ್ಷನ್ಸ್ ಆಗಲಿ ನಾವು ಹಾರ್ಮೋನ್ಸ್ ಅಂತ ಹೇಳ್ತೀವಿ ಅಂತದನ್ನ ಯಾವುದನ್ನು ಕೂಡ ಅವಶ್ಯಕತೆ ಇಲ್ಲ. ಮತ್ತೆ ಇದನ್ನು ಕೊಟ್ಟು ಮತ್ತೆ ಒಂದು 8 ತಿಂಗಳವರೆಗೆ ಅಂದ್ರೆ ಸುಮಾರು 1 ವರ್ಷದವರೆಗೆ ಅವರಿಗೆ ಸಾಕಿಬಿಟ್ರೆ ಕನಿಷ್ಠ ಅಂದ್ರೂ 30 ಕೆಜಿ ಬರುತ್ತೆ. ಮತ್ತೆ ಆ ಸಾಕಿದ ಖರ್ಚು ಎಲ್ಲವನ್ನು ತೆಗೆದು 1 ಕುರಿಯಿಂದ 3,000-3,500 ರೂಪಾಯಿ ಲಾಭ ಬರುತ್ತೆ. ಮತ್ತೆ ಅವರು ನೀವು ಹೇಳಿದ ಹಾಗೆ ವಾಮಮಾರ್ಗದಲ್ಲಿ ಯಾವ್ದಾದ್ರು ಅವರು ಈ ಹಾರ್ಮೋನ್ಗಳು ಅಥವಾ ಬೇರೆ ಯಾವ್ದಾದ್ರು ಕೊಟ್ಟು ಕೊಬ್ಬಿಸಕ್ ಹೋದ್ರು ಅವ್ರಿಗೇನು ತೂಕದಲ್ಲಿ ತುಂಬಾ ವ್ಯತ್ಯಾಸ ಆಗೋದಿಲ್ಲ, ಜೊತೆಗೆ ವ್ಯತ್ಯಾಸ ಆಗೋದ್ರ ಜೊತೆಗೆ ಅವಳಿಗೆ ರೋಗ ರುಜಿನಗಳಿಗೆ ತುತ್ತಾಗಬಹುದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಈ ನಿಟ್ಟಿನಲ್ಲಿ ಖಂಡಿತ ನಮ್ಮ ರೈತಾಪಿಗಳು ಈ ಒಂದು ವಾಮಮಾರ್ಗವನ್ನ ಹಿಡಿಬಾರ್ದು ಅಂತ ನಾನು ಹೇಳ್ತೀನಿ. ಒಳ್ಳೇದು ಡಾಕ್ಟ್ರೆ, ತಾವು ಹೇಳದಾಗೆ ಕುರಿ ಸಾಕ್ಲಿಕ್ಕೆ ಮೊದಲು ನಾವು ಕೊಟ್ಟಿಗೆಗೇನೆ ಹೆಚ್ಚಿಗೆ ಖರ್ಚು ಮಾಡೋದು ಅಥವಾ ಅದಕ್ಕೆ ಸರಿಯಾದ ರೀತಿಯಲ್ಲಿ ಆಹಾರ ಪೋಷಕಾಂಶಗಳನ್ನ ಸರಿಯಾದ ನಿರ್ವಹಣೆ ಮಾಡದೇ ಇರೋದು ಮತ್ತೆ ಕಾಲಕಾಲಕ್ಕೆ ಲಸಿಕೆ ಕೊಡಿಸದೇ ಇರೋದು, ಇದರಿಂದ ನಮಗೆ ಅದು ನಷ್ಟ ಆಗಬಹುದೇ ವಿನಃ ನಾವು ಪ್ರಥಮವಾಗಿ ಹೆಚ್ಚಿಗೆ ಖರ್ಚು ಮಾಡದೆ ಒಂದು ಸಣ್ಣ ಸರಳವಾದ ಕೊಟ್ಟಿಗೆ ಕಟ್ಕೊಂಡು ತಾವು ಹೇಳದಂಗೆ ಹೆಚ್ಚು ಮಳೆಯಲ್ಲಿ ನೆನೆದೆ ಇರೋ ಹಾಗೆ ನಾವು ಕುರಿಗಳನ್ನು ನೋಡಿಕೊಂಡು ಕಾಲಕಾಲಕ್ಕೆ ನಾವೇ ಮನೆಯಲ್ಲೇ ದಾನಿ ಮಿಶ್ರಣ ಮಾಡಿಕೊಂಡು ಮತ್ತೆ ಸುತ್ತಮುತ್ತ ಅವುಗಳನ್ನು ಓಡಾಡಿಸ್ಕೊಂಡು ಸೊಪ್ಪು ತದೆ ತಿನ್ನಿಸ್ಕೊಂಡು ಕಾಲಕಾಲಕ್ಕೆ ಪಶುವೈದ್ಯರ ಹತ್ರ ಲಸಿಕೆ ಕೊಡಿಸ್ಕೊಂಡು ರೋಗ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಪಡೆಯಲಿಕ್ಕೆ ಒಂದು ಉತ್ತಮವಾದ ಪಶು ಸಂಗೋಪನೆ ಅಂತ ಹೇಳ್ಬೋದಾ ಡಾಕ್ಟ್ರೆ? ಖಂಡಿತ ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೊಟ್ಟಿಗೆಯಲ್ಲಿ ವೈಜ್ಞಾನಿಕ ಕುರಿ ಮತ್ತು ಮೇಕೆ ಸಾಕಾಣಿಕೆ ಈ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಕೆಸಿ ವೀರಣ್ಣ ಅವರೊಡನೆ ಸಂದರ್ಶನ ಕೇಳಿದಿರಿ.

ಯಾಕವ ನಿನ್ ಮಗಿ ಬತ್ತಾ ಬತ್ತಾ ಸಣ್ಣಗಾಗ್ತೈತೆ? ಕೂಲಿ ಕೆಲ್ಸನೂ ಮಾಡ್ಕೊಂಡು ಮಗುನು ನೋಡ್ಕೋಬೇಕಲ್ಲವ. ಕೂಡ್ಲೇ ಪೌಷ್ಟಿಕಾಹಾರ ಪುರಶ್ಚೇತನ ಕೇಂದ್ರಕ್ಕೆ ತಾಯಿ ಮಗಿ ಇಬ್ರು ಹೋಗಿ ಹದ್ನಾಲ್ಕ ದಿನ ಅಲ್ಲೇ ಇದ್ರೆ ಪೌಷ್ಟಿಕಾಹಾರ ಕೊಡ್ತಾರೆ, ಔಷಧಕ್ಕೆ ದನ್ ಸಹಾಯನೂ ಕೊಡ್ತಾರೆ, ನಿಮಗ್ ದಿನಗೂಲಿನೂ ಸಿಗ್ತೈತೆ, ನಿಂದು ನಿನ್ ಮಗಿದು ಆರೋಗ್ಯ ಕೂಡ ಸುಧಾರಿಸ್ತೈತೆ. ಆಯ್ತವ. ರಾಜ್ಯದಲ್ಲಿ ಒಟ್ಟು 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳಿವೆ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3600 ಸಸಿ ಐತೆ. ನರೇಗಾ ಇಲ್ಲದಿದ್ರೆ ಈ ಬೆಳೆ ಮಾಡೋಕ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದ್ರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಒಂದು ಪರಿಸರ ಗೀತೆ. ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ, ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಬೋಳುಗುಟ್ಟ ನಲುಗಿದೆಯಲ್ಲ, ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ. ಜಗವೆಲ್ಲ ಚುಕ್ಕೆಗಳಿಲ್ಲದ ಬಾನಂತೆ, ಹಸಿರು ಇಲ್ಲದ ಧರೆಯೆಲ್ಲ ಉಸಿರು ಇಲ್ಲದ ಶವದಂತೆ, ಗಿಡ ಮರ ಇಲ್ಲದ ಜಗವೆಲ್ಲ ಚುಕ್ಕೆಗಳಿಲ್ಲದ ಬಾನಂತೆ, ಹಸಿರು ಇಲ್ಲದ ಧರೆಯೆಲ್ಲ ಉಸಿರೇ ಇಲ್ಲದ ಶವದಂತೆ, ಗಾಳಿ ಮಳೆ ನೀರಿಲ್ಲದ ಜಗದಲ್ಲಿ ಬಾಳು, ಗಾಳಿ ಮಳೆ ನೀರಿಲ್ಲದ ಜಗದಲ್ಲಿ ಬಾಳುವುದೇ ಗಣ್ಣ, ಮೋಡವ ತಡೆಯುವ ಮಾಮರ ಮುರಿದರೆ ಬಾಳಲ್ಲ ಬರಡಣ್ಣ, ಬಾಳಲ್ಲ ಬರಡಣ್ಣ, ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ. ಮನೆಯಂತೆ ಕಾಡು ಇಲ್ಲದ ನಾಡೆಲ್ಲ ದೇವರೇ ಇಲ್ಲದ ಗುಡಿಯಂತೆ, ಮರಗಳಿಲ್ಲದ ಕಾನನವು ಮಕ್ಕಳೇ ಇಲ್ಲದ ಮನೆಯಂತೆ, ಕಾಡು ಇಲ್ಲದ ನಾಡೆಲ್ಲ ದೇವರೇ ಇಲ್ಲದ ಗುಡಿಯಂತೆ, ಆಸರೆ ನೀಡುವ ಗಿಡ ಮರ ಮುರಿವುದು ಯಾತರ ಬದುಕಣ್ಣ, ಆಸರೆ ನೀಡುವ ಗಿಡ ಮರ ಮುರಿವುದು ಯಾತರ ಬದುಕಣ್ಣ, ಬಟ್ಟ ಬಯಲಿನ ಸುಟ್ಟ ಸುಡುಗಾಡಲೇನಿದೆ ಸೊಗಸಣ್ಣ, ಏನಿದೆ ಸೊಗಸಣ್ಣ, ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚ